ಎಸ್ಡಿಎಂ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಇದೇ ಮೇ 17ರಂದು ಪೂರಕ ಆಹಾರವನ್ನು ಮಗುವಿಗೆ ಯಾವಾಗ ಆರಂಭಿಸಬೇಕು, ಅದರ ಪ್ರಾಮುಖ್ಯತೆ ಏನು ಎಂಬುದರ ಬಗ್ಗೆ ತಿಳಿಸಲಿದ್ದೇನೆ. ಶ್ರೋತೃಗಳಿಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳಿ ಸೂಕ್ತ ಉತ್ತರವನ್ನು ಪಡೆದುಕೊಳ್ಳಬಹುದು. ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಶ್ರೋತೃಗಳೇ, ಗಮನಿಸಿ, ಈ ರಾತ್ರಿ 9:05 ಚಿಣ್ಣರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ ಪ್ರಸಾರವಾಗುವುದು. ಪ್ರಸ್ತುತಿ ಅನರ್ಘ್ಯ ಮಹೇಶ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 9:20 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳುತ್ತೀರಿ. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ. ಈ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬೋನಲ್ ಶಂಕರ್ ಪ್ರಕಾಶ್ ಅವರಿಂದ ವೀಣಾವಾದನ ಕೇಳಬಹುದು. ಇನ್ನು ಮುಂದೆ 7 ಗಂಟೆಗೆ ಸರಿಯಾಗಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. Thank you.

ಕಿರಣ್ ರವರಿಗೆ ಧನ್ಯವಾದಗಳು. ಈಗ ಮೋಹನ್ ಕುಮಾರ್ ಅವರು ವಿಚಾರವನ್ನ ಮಂಡಿಸಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕಳುವಾರ, ಫಸ್ಟ್ ಎಂ ಎ ಪೊಲಿಟಿಕಲ್ ಸೈನ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2014-15 ರಲ್ಲಿ ಪ್ರಾರಂಭವಾಗಿದೆ. ಈ ಯೋಜನೆಯ ಮೂಲ ಉದ್ದೇಶ ಸಮುದಾಯ ನೀರು ಸಂಗ್ರಹಣೆ ವಿನ್ಯಾಸಗಳು.